ತುಂಬಾ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 28,100 ರೂಪಾಯಿ, ಅರಬಿಕಾ ಚೆರಿ 15,500 ರೂಪಾಯಿಂದ 17,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 23,200 ರೂಪಾಯಿಂದ 24,000 ರೂಪಾಯಿ, ರೊಬೆಸ್ಟಾ ಚೆರಿ 12,750 ರೂಪಾಯಿಂದ 13,750 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ನಾಪೋಕ್ಲು ಬೇತುಕರಳನ ಕಲಿಯಂಡ ಡಾಲು ಕಾಳಪ್ಪ ಅಂಗ ಇಂದು ಮರಣಪಟ್ಟಿತು. 86 ಬೈತ್ರ ಕಲಿಯಂಡ ಡಾಲು ಕಾಳಪ್ಪ ಅಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನತ್ರಮಿದ ನಾಪೋಕ್ಲು ಕೊಡವ ಸಮಾಜ ಕ್ಯಾಕೊಳತು ನಡಪಂದು ಒಕ್ಕಕರ ಅರಚಿಟ್ಟಿತು. ಮೂಲತ್ ಕುಕ್ಲೂರು ಕರಳನ ಮಡಿಕೇರಿ ದೇಚುರ್ಲು ವಾಸೈಂಜ ಕುಟ್ಟಂಡ ಪೌತಿ ಬೋಪಯ್ಯ ಅಂಗಡ ಮೂವ ಅರುಣ್ ಬೋಪಯ್ಯ ಅಂಗ ಇಂದು ಮರಣಪಟ್ಟಿತು. 73 ಬೈತ್ರ ಕುಟ್ಟಂಡ ಅರುಣ್ ಬೋಪಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆ ರಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತು ನಡಪಂದು ಒಕ್ಕಕರ ಅರ್ಚಿಟ್ಟಿತು. ಚೆನ್ನೈನಕೋಟೆ ನಿವಾಸಿ ಮಾಜಿ ಸೈನಿಕರಾದ ಎಸ್ ಸಣ್ಣಯ್ಯ ಅವರು ಇಂದು ನಿಧನರಾದರು. 83 ವರ್ಷ ಪ್ರಾಯದ ಮಾಜಿ ಸೈನಿಕರಾದ ಎಸ್ ಸಣ್ಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂತೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರ ಕಾನೂನು ಮಂತ್ರಿ ಆಗಿ ರಾಷ್ಟ್ರಲಿ ಶುರುವಿನ ಬಾರಿಗೆ ಹಿಂದೂ ಕೋಡ್ ಬಿಲ್ ಜಾರಿಗೊಳಿಸುವ ಬಗೆಯಲ್ಲಿ ಹೆಣ್ಣು ಜನ ಸಮಾನ ಅವಕಾಶ ಮತ್ತೆ ಹಕ್ಕುಗಳನ್ನು ನೀಡುವತ್ತ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಹ ಪ್ರಾಧ್ಯಾಪಕರು ಡಾ ಮಹದೇವ ಅತ್ನಿ ಅವರು ತಿಳಿಸಿದ್ದು. ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಹಂಗೆ ಪ್ಯಾಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಇವರ ಕಡೆಯಿಂದ ಕಾಲೇಜಿನ ಕಾರ್ಯಪ್ಪ ಸಭಾಬಾಡಿಲಿ ಇಂದು ನಡೆದ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಬದುಕು ಮತ್ತೆ ಸಾಧನೆ ಬಗೆಯಲ್ಲಿ ಅಂಬೇಡ್ಕರ್ ಓದು ಕಾರ್ ಬರಲಿ ಅವು ಮಾತಾಡ್ದು. ಹೆಣ್ಣು ಜನಕ್ಕೆ ಸ್ವಾತಂತ್ರ್ಯ ಸಮಾನತೆ ಆಸ್ತಿ ಹಕ್ಕನ ಕಲ್ಪಿಸಿಯಳೋ ಅಂಬೇಡ್ಕರ್ ಅವರ ಹೋರಾಟ ಚಿಂತನೆ ಸದಾ ಸ್ಮರಣೀಯತ ಅವು ಹೇಳ್ದು. ಡಾ ಬಿಆರ್ ಅಂಬೇಡ್ಕರ್ ಅವು ಪ್ರತಿಯೊಬ್ಬನು ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಒಳಪಟ್ಟ ಸಂವಿಧಾನ ರಚಿಸಿಯಳೋತ ಅವು ಹೇಳ್ದು. ಈ ಒತ್ತುಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಹ ಪ್ರಾಧ್ಯಾಪಕರು ರೇಣುಶ್ರೀ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಫೆಬ್ರವರಿ 24ರಂದು ಹೊತ್ತಾರೆ 10:30 ಗಂಟೆಗೆ ಮಧ್ಯಾಹ್ನ ಮೇಲೆ 3 ಗಂಟೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಈ ಉದ್ಯೋಗ ಮೇಳಲ್ಲಿ ಮಡಿಕೇರಿನ ಖಾಸಗಿ ಕಂಪನಿಗ ಭಾಗವಹಿಸುವೆ. ಇಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಡಿಗ್ರಿ ವಿದ್ಯಾರ್ಥಿ ಹೊಂದಿದ ಅಭ್ಯರ್ಥಿಗ ಭಾಗವಹಿಸಿ ಉದ್ಯೋಗ ಸಹಾಯಧನ ಪಡ್ಕನಕ್ ಮೂಲ ದಾಖಲಾತಿಯೊಟ್ಟಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವ ಹಂಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅವು ತಿಳಿಸಿಯೋಳು. ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಸಮಿತಿನ ಸದಸ್ಯರು ಇಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅವರ ಮುಂದಾಲತ್ವಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಇಲಾಖೆ ಮಂತ್ರಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರನ್ನ ಬೆಂಗಳೂರು ಗೃಹ ಕಚೇರಿಯಲ್ಲಿ ಖುದ್ದಾಗಿ ಭೇಟಿ ಮಾಡಿದ. ಅಲ್ಲಿಂದ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಕಟ್ಟಡ ಮುಂದುವರೆದ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಕೇಳಿ ಮನವಿ ಮಾಡಿಕೊಂಡು ಶಾಸಕ ಡಾ ಮಂತರ್ಗೌಡ ಮನವಿಗೆ ಸ್ಪಂದನೆ ಕೊಟ್ಟು ಮಂತ್ರಿಗ 1 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಸಮಯದಲ್ಲಿ ಕೊಡಗು ಜಿಲ್ಲಾ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರು ಯೋಗೇಶ್ ಎಚ್ಆರ್ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಸಮಿತಿನ ನಿರ್ದೇಶಕರು ಕೂಡಿಯಾಡಿದ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸರ್ಕಾರಿ ಪ್ರೌಢಶಾಲೆ ಕಡಗದಾಳು ಇವರ ಕೂಡುಕೂಟಂದ 2024-25 ಸಾಲಿನ ದಿವಂಗತ ಶ್ರೀಮತಿ ಗಂಗಮ್ಮ ರಾಚಪ್ಪನವರ ಜ್ಞಾಪಕಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಾಳೆ ಶನಿವಾರ ಹೊತ್ತಾರೆ 10 ಗಂಟೆಗೆ ಸರ್ಕಾರಿ ಪ್ರೌಢಶಾಲೆ ಕಡಗದಲ್ಲಿ ನಡೆದಿದೆ. ಈ ಕಾರ್ಬಾರಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಕಡ್ಲೇರ ತುಳಸಿ ಮೋಹನ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಜಿಲ್ಲಾ ಪಂಚಾಯತ್ ಮಡಿಕೇರಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಜಿಲ್ಲಾ ಕ್ರೀಡಾಂಗಣ ಮ್ಯಾನ್ಸ್ ಕಂಪೌಂಡ್ ಮಡಿಕೇರಿ ಇವರ ಕಡೆಯಿಂದ 2025-26 ಸಾಲಿನ ಮಡಿಕೇರಿನ ಜಿಲ್ಲಾ ಕ್ರೀಡಾಂಗಣದ ವಸತಿ ನಿಲಯಗಳಿಗೆ 5ನೇ ತರಗತಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ಇದೇ ತಿಂಗಳ ತಾರೀಖು 25ಕ್ಕೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಮಡಿಕೇರಿಯಲ್ಲಿ ನಡೆದಿದೆ. ಸುಸ್ಥಿರ ಕಾಫಿ ಕೃಷಿಗೆ ಅನುಸರಿಸಿಕೆ ಒಳ್ಳ ಕೃಷಿ ಪದ್ಧತಿಗಳ ಕಾರ್ಯಾಗಾರಣ ಫೆಬ್ರವರಿ 24 ಸೋಮವಾರ ಹೊತ್ತಾರೆ 10 ಗಂಟೆಗೆ ನಿಟ್ಟೂರು ಗ್ರಾಮ ಪಂಚಾಯಿತಿಲಿ ಆಯೋಜನೆ ಮಾಡಿಯಳೋ. ಈ ಕಾರ್ಯಾಗಾರಲ್ಲಿ ಭಾಗವಹಿಸಿ ತಮ್ಮ ತೋಟದ ಮಣ್ಣು ಮಾದರಿನ ತಂದು ಕಾರ್ಯಕ್ರಮದ ಪ್ರಯೋಜನ ಪಡ್ಕಂಬಕ್ಕೆ ಕಾಫಿ ಮಂಡಳಿ ಮತ್ತೆ ಸುಗ್ಡೇನ್ ಕಾಫಿ ಮಂಡಳಿಯವು ಕೇಳಿಕೊಂಡಳೋ. ಭಾಗಮಂಡಲದ ಅವ್ವಾ ಕಾವೇರಿನ ದೇವಾಲಯದ ರೂಢಿ ಸಂಪ್ರದಾಯದ ಹಂಗೆ ವರ್ಷೋಳ್ನಂಗೆ ಮಹಾಶಿವರಾತ್ರಿ ಪೂಜಾ ಕಾರ್ಯಕ್ರಮನ ಶ್ರದ್ದಾಭಕ್ತಿಯಿಂದ ಆಚರಿಸಿದ್ದು ಈ ವರ್ಷನು ಫೆಬ್ರವರಿ 26 ಮಹಾಶಿವರಾತ್ರಿ ಪೂಜಾ ಕಾರ್ಯಕ್ರಮ ನಡೆದಿದೆ. 2ನೇ ಪಿಯುಸಿ ವಾರ್ಷಿಕ ಪರೀಕ್ಷೆನ ಮಾರ್ಚ್ 1 ಮಾರ್ಚ್ 20 ಮುಟ್ಟ ನಡೆದಿದೆ. ಪರೀಕ್ಷೆಗೆ ಅವಶ್ಯ ತಯಾರಿ ಮಾಡ್ಕೊಂಬಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಸೂಚನೆ ಕೊಟ್ಟಳು. ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಾಲಯದ ತ್ರಿವೇಣಿ ಸಂಗಮದ ಹತ್ತಿರದ ಪ್ರತಿಷ್ಠಾಪಿಸಲಾದ ನಾಗನಕಟ್ಟೆನ ಪ್ರತಿಷ್ಠಾ ವಾರ್ಷಿಕೋತ್ಸವದ ಫೆಬ್ರವರಿ 22 ಅಂದರೆ ನಾಳೆ ನಡೆದಿದೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರಾತ್ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು ಶ್ರೀಮತಿ ಯಶೋದ ಮತ್ತೆ ಸಂಸಾರ ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷಿನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449611336464. ಸ್ವಿಸ್ ಗೋಲ್ಡ್ನ 8ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಬಂಪರ್ ಕೊಡುಗೆಗಳು ನಿಮಗಾಗಿ. ಬನ್ನಿ, ಆಭರಣಗಳನ್ನು ಖರೀದಿಸಿ. ಗೆಲ್ಲರಿ, ಡೈಮಂಡ್ ನೆಕ್ಲೇಸ್, ಫ್ರಿಡ್ಜ್, ಗೋಲ್ಡ್ ಕಾರ್ಡ್, ಸ್ಮಾರ್ಟ್ ಫೋನ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ಗಳು, ಮದುವೆ ಡ್ರೆಸ್ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಗೋಣಿಕೊಪ್ಪಲಿನ ಲಿಯೋರಾದಲ್ಲಿ ಯುನಿಕ್ ಫ್ಯಾನ್ಸಿ ಕಟ್ ಡೈಮಂಡ್ ಫೆಸ್ಟ್ ಆರಂಭಗೊಂಡಿದೆ. ಆ ಪ್ರಯುಕ್ತ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರಿಯಾಯಿತಿ. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಒಂದು ಪವನ್ ಮೇಲೆ 500 ರೂಪಾಯಿ ಅಧಿಕ ಪಡೆಯಿರಿ. ಪ್ರತಿ 30,000 ಖರೀದಿಗೆ ಸ್ಪೆಷಲ್ ಗಿಫ್ಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೈಸೂರು ರೋಡ್, ಗೋಣಿಕೊಪ್ಪಲು. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಾಷಿಂಗ್ ಮಿಷನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. Attention parents, give your child the best start to their education at Maruti Education Society, Moornad. Admissions open for the next academic year from play home to PUC. Smart class teaching for an interactive and engaging learning experience. Safe and reliable school bus facility available. And here's the best part, free transport for play home kids. Enroll now and give your child a bright future. Maruti Education Society, Moornad. Ved, learning is fun and the future begin. ಕೇಳುಗರೆ, ನಾಳೆ ಬೆಳಗ್ಗೆ 9:10 ಚಿನ್ನರ ಲೋಕದಲ್ಲಿ, ಚಿನ್ನರ ಕಥಾಲೋಕದಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಪುಸ್ತಕದ ಓದನ ಕೇಳಲಿದ್ದೀರಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗುಹ್ಯದ ಪಟ್ಟಡ ಶ್ಯಾಮ್ ಅಯ್ಯಪ್ಪ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪಿಣ್ಯ ಸರ್ಕಾರಿ ಹೈಸ್ಕೂಲ್ ಕಡಗದಾಳ್ ಇಂಗಡ ಕೂಡುಕೂಟತ್ ದಂಡಾಯಿರ್ತ 24-25 ಸಾಲರ ದಿವಂಗತ ಶ್ರೀಮತಿ ಗಂಗಮ್ಮ ರಾಚಪ್ಪ ಇಂಗಡ ಗ್ಯಾನತ್ ದತ್ತಿ ಉಪನ್ಯಾಸ ಪಿಣ್ಯ ಅಂತರ್ಜಾಲ ಸಂರಕ್ಷಣೆ ರಮೀದ ಉಪನ್ಯಾಸಕ ಕಾರ್ಬಾರ್ ಇದೇ ನಾಳಾಂಕ 20 ಚೆನಿಯಾಚೆ ಪೊಲಾಕ 10 ಕಡಗದಾಳ್ ಹೈಸ್ಕೂಲ್ ಇಲ್ಲಿ ನಡಪ. ಈ ಸಭೆಯ ಅಧ್ಯಕ್ಷತೆನ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷಗಳಾದ ಶ್ರೀಮತಿ ಕಡ್ಲೆರ ತುಳಸಿ ಮೋಹನ್ ಇವು ವಹಿಸುವ. ಪ್ರಾಸ್ತಾವಿಕ ನಾಳೆ ಮೊಳಿತಕ್ಕನ ಕೊಡಗು ಸಾಹಿತ್ಯ ಪರಿಷತ್ ಅಧ್ಯಕ್ಷಗಳಾದ ಎಂಪಿ ಕೇಶವ ಕಾಮತ್ ತಕ್ಕಪರಿವ. ಈ ಕಾರ್ಬಾರರ ಉದ್ಘಾಟನೆಯನ್ನು ಸ್ಕೂಲ್ರ ಆಡಳಿತ ಮಂಡಳಿ ಅಧ್ಯಕ್ಷ ಸಿಕೆ ನಾಸಿರ್ ಮಾಡುವ. ಮುಖ್ಯ ಬಿಂದುವಳಾಯಿತು ದತ್ತಿ ದಾನಿಯಳಾನ ಶ್ರೀಮತಿ ಸ್ನೇಹ ಬಸಪ್ಪ ಇವು ಕೂಡಿಯಾಡುವ. ದತ್ತಿ ಉಪನ್ಯಾಸಕನ ಶ್ರೀಮತಿ ಕುಂಬಾರನ ಕುಂತಿ ಬೋಪಯ್ಯ ಪಿಣ್ಯ ಕಿರಿಯ ಅಭಿಯಂತರ ಹೇಮ್ಕುಮಾರ್ ಇವು ತಕ್ಕಪರಿಯುವ. ಬಿಂದುವಳಾಯಿತು ಶ್ರೀ ಟಿಪಿ ರಮೇಶ್ ಶ್ರೀಮತಿ ಈರಮಂಡ ಹರಿಣಿ ವಿಜಯ್ ಕೂಡಿಯಾಡುವ. ಸುಸ್ಥಿರ ಕಾಫಿ ಕೃಷಿಗೆ ಉಳ್ಳ ಉತ್ತಮ ಕೃಷಿ ಪದ್ಧತಿ ರಮೀದ ಕಾರ್ಯಗಾರತನ ಕಾಫಿ ಮಂಡಳಿ ಪಿಣ್ಯ ಸುಕ್ಟೇನ್ ಕಾಫಿ ಸಹಯೋಗೋತ್ರ ಕೂಡ ಗ್ರಾಮ ಪಂಚಾಯತ್ ಪಿಣ್ಯ ಇಗ್ಗುತಪ್ಪ ಸಂಘ ನಿಟ್ಟೂರ್ ಇಂಗಡ ಸಮ್ಮುಖತ್ಲ ನಾಳಾಂಕ 24 ತಿಂಗಳ ಚೆಪೊಲಾಕ 10 ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಂಗಣದ ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ಕೂಡಿಯಾಡಿತ್ತು ತಂಗಡ ತೋಟತರ ಮಣ್ಣು ಮಾದರಿನ ಅಡ್ತಂಡು ಬಂದಿತ್ತು. ಕಾರ್ಯಕ್ರಮದ ಪ್ರಯೋಜನ ಪಡೆದೋಣ ಕಾಫಿ ಮಂಡಳಿ ಪಿಣ್ಯ ಸುಕ್ಟೇನ್ ಕಾಫಿ ಮಂಡಳಿ ಕಟ್ಟಂಡಿತ್ತು. ಕರ್ನಾಟಕ ಜಾನಪದ ಅಕಾಡೆಮಿ ಪಿನ್ಯಾನಗರದ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ ಕನ್ನಡ ವಿಭಾಗ ಹತ್ರ ಕೂಡುಕೂಟದ ನಾಳಾಂಕೆ 24 ಕಾಲೇಜರ ಸಭಾಂಗಣದ ಕೊಡಗು ಜಾನಪದ ಬೆಳಗು ಜಾನಪದ ನಡೆ ವಿದ್ಯಾರ್ಥಿಗಳ ಕಡೆ ಅನ್ನುವ ಕಾರ್ಯಕ್ರಮ ನಡಪ. ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬಂದ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜರ ಕನ್ನಡ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಕಾವೇರಿ ಪ್ರಕಾಶ್, ಜಾನಪದ ಅನ್ನೋದು ಸಾಹಿತ್ಯತರ ಮುಖ್ಯವಾದ ಬೇರು, ಇಂಥ ಜಾನಪದ ಸಂಸ್ಕೃತಿ ಪರಂಪರೆನ ಯುವ ಪೀಳಿಗೆಗೆ ಪರಿಚಯ ಮಾಡೋ ನಿಟ್ಟಿಲು ಈ ಕಾರ್ಯಕ್ರಮದ ಆಯೋಜನೆ ಮಾಡಿತು ಎಂದು ಅವು ಅಣುಚಿ. ಪೊಲಾಕ 10:30 ನಡೆಪ ಈ ಕಾರ್ಯಕ್ರಮದನ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷಗಳಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ಇವು ಉದ್ಘಾಟನೆ ಮಾಡುವ. ಅಧ್ಯಕ್ಷತೆಯನ್ನ ಫಸ್ಟ್ ಗ್ರೇಡ್ ಕಾಲೇಜರ ಪ್ರಾಂಶುಪಾಲಂಗಳಾದ ಡಾಕ್ಟರ್ ವೆಂಕಟೇಶ್ ಪ್ರಸನ್ನ ಪಿಕೆ ಇವು ವಹಿಸುವ. ಕಾರ್ಯಕ್ರಮದಲ್ಲಿ ಬೋರೆ ಬೋರೆ ಜಾನಪದ ಸಂಸ್ಕೃತಿ ಕಾರ್ಯಕ್ರಮ ಅಲ್ಲತೆ ಬೋರೆ ಬೋರೆ ವಿಷಯತರ ಮೀದ ವಿಷಯ ಮಂಡನೆ ಮಾಡುವ. ಕೊಡಗು ಮೂಲತ್ರ ಬಾಸ್ಕೆಟ್ಬಾಲ್ ಕಳಿಕರ್ತಿ ಕೆಬಿ ಹರ್ಷಿತಾ ಬೋಪಯ್ಯ ಸೀನಿಯರ್ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ತಂಡಕ್ಕೆ ಆಯ್ಕೆ ಆಯಿತು. ಇವು ನವದೆಹಲಿಯಲ್ಲಿ ನಾಳಾಂಕ